ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನು ಚಟುವಟಿಕೆ. ಈ ಮೋಹದ ರೂವಾರಿ ನೀನಲ್ಲವನೇ, ಎನ್ನೀತಕ್ಕೆ ಬೇಜಾರು ನಾನಿಲ್ಲವೇ. ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನೆ ಚಟುವಟಿಕೆ. ಜಾತ್ರೆಲೋ ಸಂತೆಲೋ ನೀ ಕೈಯ ಬಿಡದಿರು, ಆಗಾಗ ಕಣ್ಣಲ್ಲೇ ಸಂದೇಶ ಕೊಡುತ್ತಿರು. ಅದೇ ಪ್ರೀತಿ ಬೇರೆ ರೀತಿ ಹೇಗಂತ ಹೇಳೋದು, ಇಡೀ ರಾತ್ರಿ ಕಳೆದ ನಿನ್ನ ಬೆಳಕಿಗೆ ಕಾದು. ಈ ಸ್ವಪ್ನದ ಸಂಚಾರ ಸಾಕಲ್ಲವೇ, ಇನ್ನೀತಕ್ಕೆ ಬೇಜಾರು ನಾನಿಲ್ಲವೇ. ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನೆ ಚಟುವಟಿಕೆ. ಗೊತ್ತಿಲ್ಲ ಬೆನ್ನಲ್ಲೇ ಬರುವಿನ, ನೀನಿಟ್ಟ ಮುತ್ತುಂಟು ಹಿನ್ನೆಲ್ಲಿ ಬಡತನ. ಗಸ್ತು ಹೊಡೆವ ಚಂದ್ರ ಬಂದ ಕೇಳುತ್ತ ಮಾಮೂಲು, ಕೊಟ್ಟು ಕಳಿಸೋಣ ಒಂದು ಕವಿತೆಯ ಸಾಲು. ನಂದೂನು ಹೌದಲ್ಲವೇ, ಇನ್ನೀತಕ್ಕೆ ಬೇಜಾರು ನಾನಿಲ್ಲವೇ. ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದರ ಚಟುವಟಿಕೆ.